ಸಂಧಿ ನೆನಪಿಡಿ, ರೋಗ ಮುಕ್ತರಾಗಲು 30 ಸೆಕೆಂಡ್ ಕೈ ತೊಳಿ, ತೊಳಿ ತೊಳಿ ಕೈ ತೊಳಿ, ಸೋಪು ಹಾಕಿ ಕೈ ತೊಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಸರಿಯೂ ಆಗದು ನಿರಾಸರೇ ಇನ್ನು ಸಿಗುವುದು ಸಂಕಷ್ಟದ ಕೊಡುಗು ಬಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ತಮ್ಮ ಹೈನುಗಾರಿಕೆಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಹೊನ್ನಾವರ ತಾಲೂಕು ನವಿಲುಕೋಣ ಗ್ರಾಮದ ಸುಬ್ರಹ್ಮಣ್ಯ ಜಿ ಹೆಗಡೆ. ಈಗ ನಮ್ಮ ಜೊತೆಯಲ್ಲಿ ಎಸ್ ಜಿ ಹೆಗಡೆಯವರಿದ್ದಾರೆ. ಇವರು ಹೊನ್ನಾವರ ತಾಲೂಕಿನ ನವಿಲುಗೋಣ ಗ್ರಾಮದವರು. ಅವರು ತೋಟಗಾರಿಕೆ ಜೊತೆಗೆ ಗದ್ದೆನೂ ಮಾಡ್ತಾರೆ ಮತ್ತು ಹೈನುಗಾರಿಕೆ ಮಾಡ್ತಾರೆ. ಮುಚ್ಚಿದಂಥ ಹಾಲಿನ ಕೇಂದ್ರವನ್ನು ಮತ್ತೆ ಪ್ರಾರಂಭ ಮಾಡಿ ಅವರು ಬೇರೆಯವರಿಗೂ ಕೂಡ ಹೈನುಗಾರಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಏನೇನು ಸೌಲಭ್ಯ ಇದೆ ಅದನ್ನು ಕೂಡ ಒದಗಿಸಿಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಮನೆಯವ್ರ ಜೊತೆ ಸೇರಿ ಎಸ್ ಜಿ ಹೆಗಡೆಯವರು ಇಷ್ಟೆಲ್ಲನೂ ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ಹೆಗಡೆಯವರು. ನಮಸ್ಕಾರ. ತೋಟ ಇದೆ 14 ಎಕರೆ ಕೂಡು ಕುಟುಂಬದಲ್ಲಿ, ಮತ್ತು ಹೈನುಗಾರಿಕೆನೂ ಮಾಡ್ತಾ ಇದ್ದಾರೆ. ನಿಮ್ಮ ಪಾತ್ರ ಏನು ತೋಟಗಾರಿಕೆಯಲ್ಲಿ, ಗದ್ದೆಯೊಳಗೆ ಮತ್ತು ಹೈನುಗಾರಿಕೆಯಲ್ಲಿ? ಎಲ್ಲ ತೋಟಗಾರಿಕೆಯಲ್ಲಿ ಹೈನುಗಾರಿಕೆಯಲ್ಲಿ ಸ್ವತಃ ನಾನು ಮತ್ತು ನಮ್ಮ ಮನೆಯವರು ನಾವು ಸ್ವತಃ ಕೆಲಸ ಮಾಡ್ತೇವೆ. ಈಗ ಯಂತ್ರದ ಮುಖಾಂತರ ನಾವು ಹಾಲು ಕರಿತೇವೆ. ಹಾಲನ್ನು ಕಲೆಕ್ಟ್ ಮಾಡಿ ನಾವು KMF ಸೊಸೈಟಿಯನ್ನು ಇಟ್ಕೊಂಡಿದ್ದೇವೆ. ಆ ಸೊಸೈಟಿಗೆ ನಾವು ಹಾಲನ್ನು ನೇರವಾಗಿ ಕೊಡ್ತೇವೆ, ನಂದಿನಿಗೆ ಕೊಡ್ತೇವೆ. ಆ ನಂದಿನಿಗೆ ಹೋದಂಥ ಹಾಲು ಮತ್ತದು ನಮಗೆ ಮರಳಿ ಗುಡಿಗಳುವಂಥ ಯೋಜನೆಯಲ್ಲಿ ನಮಗೆ ತಿರ್ಗಾ ಮತ್ತು ನಮ್ಮ ಊರಿಗೆ ಹಳದೀಪುರದಲ್ಲಿ ನಮ್ಮದು ನಂದಿನಿ ಪಾರ್ಲರ್ ಇದೆ. ಅದಕ್ಕೆ ನಮಗೆ ಡೈಲಿ 400-500 ಲೀಟರ್ ಹಾಲುಗಳು ಬರ್ತದೆ. ಅದನ್ನು ನಾವು MRP ರೇಟ್ನಲ್ಲೇ ಜನರಿಗೆ ಮಾರಾಟ ಮಾಡ್ತೇವೆ, ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೇವೆ. ಹೈನುಗಾರಿಕೆ ಪ್ರೋತ್ಸಾಹ ಕೊಡುವುದಕ್ಕಾಗಿ ನಾವು ನಮ್ಮ ಊರಿನಲ್ಲಿ ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ನಾವು ಇದ ಇಂಜೆಕ್ಷನ್ನನ್ನು ಮಾಡ್ತಾ ಇದ್ದೇವೆ, ಕಾಲ್ವಡೆ ಬಾಯಿ ಒಡೆದು. ಮತ್ತು ಪ್ರತಿಯೊಬ್ಬರಿಗೂ ನಮ್ಮ ಸರ್ಕಾರದ ಯೋಜನೆ ಏನಿರುವಂಥ ಹೈನುಗಾರಿಕೆಯನ್ನು ಮಾಡಿ ಅದು ಪೂರಕವಾದ ಉದ್ಯೋಗ ಅದನ್ನು ಮಾಡಿ ಅದಕ್ಕೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಇದೆ. ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಉಪಕಸವಾಗಿ ಮಾಡಿ ಅದನ್ನು ಲಾಭದಾಯಕವಾಗಿ ಹೈನುಗಾರಿಕೆಯನ್ನು ಮಾಡಿ ಅಂತ ಹೇಳುವಂಥದ್ದನ್ನು ಜನರಿಗೆ ಒತ್ತೊತ್ತಾಗಿ ನಾವು ಹೇಳ್ತಾ ಇದ್ದೇವೆ. ಸಂಗಡ ನಾವು ನಮ್ಮಲ್ಲೇ ಹುಲ್ಲನ್ನು ಬೆಳ್ಕೊಳ್ತೇವೆ. ನಮಗೆ ಸಾಧಾರಣ ಡಿಸೆಂಬರ್ದವರೆಗೂ ನಮಗೆ ಹಸಿಹುಲ್ಲು ಬರ್ತದೆ. ಆ ನಂತರ ಅದರ ಒಣಮೇವು ಮಾತ್ರ ನಮ್ಮಲ್ಲಿ ಕಡಿಮೆ ಇದೆ. ನಮಗೆ ಅದರಿಂದ ಶಿಕಾರಿಪುರ ಶಿರಾಳಕೊಪ್ಪದಿಂದ ಬರ್ತಾ ಇದೆ. ಈಗ ಹುಲ್ಲಿನ ರೇಟು ಭಾಳ ಜಾಸ್ತಿ ಆಗಿದೆ, ಅದರಿಂದ ಹೈನುಗಾರಿಕೆ ಮಾಡುವವರಿಗೆ ಈಗ ಅದರ ಕಾಸ್ಟ್ ದುಸ್ತರ ಆಗ್ತಾ ಇದೆ. ಸರ್ಕಾರ ಅದರ ಬಗ್ಗೆ ಪ್ರೋತ್ಸಾಹವನ್ನು ಕೊಡಬೇಕು, ಹಾಲಿಗೂ ದರವನ್ನು ಹೆಚ್ಚು ಮಾಡಬೇಕು ಮತ್ತು ಹುಲ್ಲು ಮತ್ತು ದಾಣಿಗಳಿಗೆ ಸಬ್ಸಿಡಿ ರೇಟ್ನಲ್ಲಿ ಸಂಘ ಸಂಸ್ಥೆ ಮುಖಾಂತರ KMF ಸಂಸ್ಥೆ ಮುಖಾಂತರ ರೈತರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನಮ್ಮ ತಾಲೂಕು ಹೊನ್ನಾವರ ತಾಲೂಕು ದೊಡ್ಡ ತಾಲೂಕಾಗಿದ್ದು 26 ಗ್ರಾಮ ಪಂಚಾಯತ್ ಮತ್ತು 2 ಪಟ್ಟಣ ಪಂಚಾಯತ್ವನ್ನು ಸೇರಿಕೊಂಡಿದೆ. ಇಲ್ಲಿ ನಮ್ಮ ಪಶು ಚಿಕಿತ್ಸಾ ಕೇಂದ್ರಗಳು ಕಡಿಮೆ ಇದೆ. ಡಾಕ್ಟರ್ ಸಂಖ್ಯೆನೂ ಕಡಿಮೆ ಇದೆ. ಇದ್ದಂಥ ಡಾಕ್ಟರ್ಗಳು ಪ್ರಾಮಾಣಿಕವಾಗಿ ಅವರ ಹತ್ರ ಆದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ರೈತರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಡಾಕ್ಟರ್ ಸಂಖ್ಯೆ ಕಡಿಮೆ ಇದೆ. ಮತ್ತು ಸರ್ಕಾರ ಈಗಾಗಲೇ ಮಾಡಿದಂಥ ಈ ಸಂಚಾರಿ ಪಶು ಚಿಕಿತ್ಸಾ ಯೋಜನೆಯಲ್ಲಿ ನಮ್ಮ ತಾಲೂಕಿಗೆ ಈಗ ವ್ಯಾನ್ ಬಂದು ನಿಂತಿದೆ. ಆದರೆ ಅದಕ್ಕೆ ಡಾಕ್ಟರು ಮತ್ತು ಉಳಿದಂಥ ಅಧಿಕಾರಿಗಳನ್ನು ಯಾರನ್ನು ಇನ್ನುವರೆಗೆ ಕೊಟ್ಟಿಲ್ಲ. ಅದರಿಂದ ಇನ್ನುವರೆಗೆ ಜನರಿಗೆ ರೈತರಿಗೆ ಅದರ ಉಪಯೋಗ ಆಗ್ತಾ ಇಲ್ಲ. ಅದನ್ನು ಸರ್ಕಾರ ಕೂಡಲೇ ಅದನ್ನು ನೇಮಕ ಮಾಡಿ ಅದನ್ನು ಜನರಿಗೆ ಉಪಯೋಗವಾಗುವಂತೆ ಮಾಡಿಸ್ಕೊಡ್ಬೇಕು. ಮತ್ತು ಈ ಸಮಯದಲ್ಲಿ ತಾವು ನಮ್ಮ ಊರಿಗೆ ಬಂದು ಈ ಹೈನುಗಾರಿಕೆ ಬಗ್ಗಾಗಿ ತಾವು ಈ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇರುವುದು ಬಹಳ ಸಂತೋಷ ಸಂಗತಿ. ಈಗ ಮುಂಚೆ ಹಾಲಿನ ಕೇಂದ್ರ ಇತ್ತ ನಿಮ್ಮೂರಲ್ಲಿ? ನಮ್ಮಿಲ್ಲ, ಅಲ್ಲಿ 92ನೇ ಇಸ್ವಿಯಲ್ಲಿ ಹಾಲಿನ ಕೇಂದ್ರ ಇತ್ತು. ಆದರೆ ಆಮೇಲೆ ಅಲ್ಲಿ ರೈತರು ಯಾರು ಅದಕ್ಕೆ ಪ್ರೋತ್ಸಾಹ ಮಾಡದೆ ಹಾಲನ್ನು ಸಂಗ್ರಹ ಮಾಡದೆ ಲಾಸ್ ಆಗಿ ಬಂದಾಗಿತ್ತು. ಅಂದ್ರೆ ಉತ್ಪಾದನೆ ಕಡಿಮೆ ಇತ್ತು ಹಾಲಿಂದ. ಹೌದು, ಉತ್ಪಾದನೆ ಕಡಿಮೆ ಇತ್ತು. ಹೆಚ್ಚಿದ್ರೆ ಅವ್ರು ಬರ್ತಾರೆ, ಕೇಂದ್ರವನ್ನ ತೆರಿತಾರೆ. ಹೌದು, ಹಾಗಾಗಿ ಹೆಚ್ಚಿರದೇ ಇದ್ದರಿಂದ ಹಾನಿಯಾಗಿ ಕೇಂದ್ರ ಬಂದಾಗಿತ್ತು. ಆಮೇಲೆ ನನಗೆ ಅವರು ನಮ್ಮ ಅನಂತಕುಮಾರ್ ಹೆಗಡೆ ಅವರು ಇದ್ರ ಬಗ್ಗೆ ಹೈನುಗಾರಿಕೆ ಬಗ್ಗೆ ಭಾಳ ಪ್ರೋತ್ಸಾಹ ಮಾಡಿದ್ರು. ನೀನು ನಬಾರ್ಡ್ನಲ್ಲಿ ಇದಕ್ಕೆ ನೀವು 10 ದನ ಕಟ್ಕೊಂಡ್ರೆ ನಿಮಗೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಹೇಳುವಂತ ಒಂದು ವಿಷಯ ಹೇಳಿದ್ರು. ಆಗ ನಾನು ನೇರವಾಗಿ ನಾವೇ 10 ದನವನ್ನು ತಂದು ಖರೀದಿ ಮಾಡಿ ನಮ್ಮ ಮನೇಲಿ ಕಟ್ಟಿಕೊಂಡು ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಅವರನ್ನೇ ಕರೆಸಿ ನಾನು ಪುನಃ ಪ್ರಾರಂಭಿಸಿದ್ದೇನೆ. ಈಗ ಪ್ರಾರಂಭ ನೀವು ಮಾಡಿದ್ರಿ, ಅದರಿಂದ ಬೇರೆ ಬೇರೆ ರೈತರು ಕೂಡ ಹಾಲಿನ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡು ಹೆಚ್ಚು ಹಾಲು ಉತ್ಪಾದನೆ ಆಗ್ತಾ ಇರೋದು, ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದ್ದು ಹಂಗೇನ್ರಿ? ಹೌದು, ಈಗ ಮೊದಲು ಸ್ಟಾರ್ಟಿಂಗಿಗೆ ನಾವು ಮಾಡಿದಾಗ ನಮ್ದು ಒಂದೇ ಹಾಲಾಗಿತ್ತು ಕೇಂದ್ರಕ್ಕೆ. ಆಮೇಲೆ ರೈತರು ನೋಡ್ತಾ ನಮ್ಮಲ್ಲಿ ಹಾಲು ಸಂಗ್ರಹ ಇದನ್ನು ನೋಡಿ ನಮ್ಮಲ್ಲಿ ದನದ ಹಾಲನ್ನು ಬರ್ತದೆ, ಅದೊಂದು ಉಪಕಸಬು ಅಂತ ತಿಳ್ಕೊಂಡು ಈಗ ಸಾಧಾರಣ ಒಂದು 15-20 ಜನ ರೈತರು ನಮಗೆ ಪ್ರತಿ ದಿವಸ ಹಾಲಿನ ಕೇಂದ್ರಕ್ಕೆ ಹಾಲನ್ನು ತಂದು ಹಾಕ್ತಾ ಇದ್ದಾರೆ. ಹೊರಗಿಂದ ಎಷ್ಟು ಹಾಲು ಬರುತ್ತೆ ಈಗ ನಿಮಗೆ? ಈಗ ನಮಗೆ ಸರಾಸರಿ ದಿವಸ ಸಾಧಾರಣ 100-125 ಲೀಟರ್ ಹಾಲಾಗ್ತಾ ಇದೆ. ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆಯಾ? ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಅದ ಹೇಳದ್ನಲ್ಲ, 10 ಲೀಟರಿಂದ ಪ್ರಾರಂಭ ಆದ್ದು ಇವತ್ತೀಗ 125 ಲೀಟರ್ಗೆ ಬಂದ್ಬಿಟ್ಟಿದೆ. ಕಾರಣ ಏನು ಅಷ್ಟು ಹೆಚ್ಚಾಗಲಿಕ್ಕೆ? ಹೆಚ್ಚಾಗಲಿಕ್ಕೆ ಒಂದು ರೈತರಿಗೆ ತಾವು ದನವನ್ನು ಸಾಕಿದ್ರೆ ಅದರಿಂದ ಹಾಲು ಬರ್ತದೆ, ಸಂಗಡ ಸಗಣಿಗಳು ಬಂದಾಗ ಕೃಷಿಗೆ ಅದಕ್ಕೆ ಸಗಣಿಯನ್ನು ದುಡ್ಡು ಕೊಟ್ಟು ತಗೊಳ್ಳೋಕ್ಕಿಂತನೂ ನಾವು ಸಾಕೊಂಡು ಅದನ್ನು ಹಾಕಿದ್ರೆ ಉತ್ಪನ್ನಗಳು ಜಾಸ್ತಿ ಆಗ್ತದೆ ಅಂತಂದು ನಾವೇ ಮಾಡಿ ತೋರಿಸ್ಕೊಟ್ಟಿದ್ದೇವೆ. ಆಮೇಲೆ ಈಗ ಇದ್ದಂಥ ಹಾಲನ್ನು ಸಂಗ್ರಹ ನಮ್ಮ ನೇರವಾಗಿ ಇಲ್ಲಿ ಮಾರ್ಕೆಟ್ ಇದೆ. ಈಗ ಹಾಲಿನ ಕೇಂದ್ರ ಇರೋದ್ರಿಂದ ಎಲ್ಲೂ ಮಾರ್ಕೆಟ್ ಹುಡುಕೋ ಕೆಲಸ ಇಲ್ಲ. ಎಷ್ಟೇ ಹಾಲು 1/2 ಲೀಟರ್ ಇರ್ಬೋದು, 1 ಲೀಟರ್ ಇರ್ಬೋದು, 10 ಲೀಟರ್ ಇರ್ಬೋದು, ತಂದು ಇದ್ದಷ್ಟನ್ನು ತಂದು ಅದನ್ನ ಕೇಂದ್ರಕ್ಕೆ ಹಾಕಿದಾಗ ಅವರಿಗೆ 10 ದಿವಸಕ್ಕೆ ನಾವು ಹಣವನ್ನು ಸರ್ಕಾರ ಕೊಡುತ್ತದೆ, ನಮಗೆ ನಾವು ಬಟವಡೆ ಮಾಡ್ತಾ ಇದ್ದೇವೆ. ಅದರಿಂದ ಉತ್ತೇಜನ ಆಗಿ ಜನಗಳ ಹೆಚ್ಚಿನ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಆಗ್ತಾ ಇದೆ. ಈಗ ಹೈನುಗಾರಿಕೆ ಅದನ್ನೇ ಒಂದನ್ನೇ ಮಾಡೋದಕ್ಕೂ ಕೃಷಿ ಅಥವಾ ತೋಟಗಾರಿಕೆ ಜೊತೆಗೆ ಮಾಡೋದಕ್ಕೂ ವ್ಯತ್ಯಾಸ ಇದೆಯಾ? ಹೌದು, ಕೃಷಿ ಹೈನುಗಾರಿಕೆಯನ್ನ ಸ್ವತಂತ್ರವಾಗಿ ಒಂದನ್ನೇ ಮಾಡಿದ್ರೆ ಅದು ಲಾಭದಾಯಕ ಆಗಲಿಕ್ಕೆ ಸಾಧ್ಯತೆ ಕಡಿಮೆ. ತೋಟಗಾರಿಕೆ ಸಂಗಡ ಪೂರಕವಾಗಿ ಹೈನುಗಾರಿಕೆಯನ್ನು ಮಾಡಿದ್ರೆ ಅದರಿಂದ ಬರುವಂತಹ ಗಂಜಲಿಂದ ಮೂತ್ರದಿಂದ ಇವತ್ತು ನಾವು ಗ್ಯಾಸ್ ಅನ್ನು ತಯಾರು ಮಾಡಿಕೊಂಡು ಅಡುಗೆಗೆ ಉಪಯೋಗಿಸ್ಬೋದು. ಇನ್ನು ಹೆಚ್ಚಿದ್ದಾಗ ನಮ್ಮನೆಲ್ಲ ನಾವು ಲೈಟ್ಗೂ ಅದನ್ನೇ ಉಪಯೋಗಿಸ್ತಾ ಇದ್ದೇವೆ. ಆದ್ರಿಂದ ನಮಗೆ ಗ್ಯಾಸ್ ಸಿಲಿಂಡರ್ ನಮ್ಮ ಹತ್ರ ಇದ್ರೂ ಸಹ ನಮಗೆ ಉಪಯೋಗಿಸುವಂತ ಅವಶ್ಯಕತೆ ಬರುವುದಿಲ್ಲ. ಈ ಸಗಣಿ ಗ್ಯಾಸ್ನಿಂದನೇ ನಮಗೆ ಸಾಕಷ್ಟು ಆಗ್ತದೆ. ಸಂಗಡ ಅದರಿಂದ ಗೊಬ್ಬರ ಬರೋದ್ರಿಂದ ಗೊಬ್ಬರವನ್ನು ನಾವು ಈಗ ನೇರವಾಗಿ ಭತ್ತಕ್ಕೂ ಮತ್ತು ಅಡಿಕೆಗೆ ತೆಂಗಿಗೆ ಬಾಳೆಗೆ ಎಲ್ಲದಕ್ಕೂ ಹಾಕ್ತಾ ಇರೋದ್ರಿಂದ ನಮ್ಮಲ್ಲಿ ಈಗ ಪೀಕುಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಉದಾಹರಣೆಗೆ ನಮ್ದು 1.5 ಎಕರೆಗೆ ಮೊದಲ ನಾವು 100-200 ತೆಂಗಿನಕಾಯಿನ ಕೊಯ್ತಾ ಇದ್ವಿ, ಈಗ 1,000-1.5 ಸಾವಿರ ತೆಂಗಿನಕಾಯಿನ ಕೊಯ್ತಾ ಇದ್ದೇವೆ. ನಾವು ಸಗಣಿಯನ್ನು ನೇರವಾಗಿ ತೆಂಗಿನ ಮರಕ್ಕೆ ಹಾಕ್ತೇವೆ. ಅದು ಪೂರಕವಾದ ಒಂದು ಉದ್ಯೋಗ ಆದ್ರಿಂದ ಅದು ಪೂರಕವಾಗಿ ಮಾಡಿದ್ರೆ ಅದು ಟೋಟಲ್ ಕೃಷಿಯಲ್ಲಿ ಲಾಭದಾಯಕ ಆಗ್ತದೆ. ಅದಕ್ಕೆ ಬೇಕಾದಂತ ಮೇವು ಅಲ್ಲೇ ಬೆಳ್ಕೊಳ್ಬಹುದು, ಬದುವಿನೊಳಗೆ ಒಂದ್ ಸ್ವಲ್ಪ ಜಾಗೆಯೊಳಗೆ. ಹಾ, ಮೇವನ್ನ ನಾವು ಈಗ ನಮ್ಮ ತೋಟ ಪಟ್ಟಿಗಳಲ್ಲೇ ಈಗ ನ್ಯಾಚುರಲ್ ಆಗಿ ಒಂದು 4-5 ತಿಂಗಳ ನಮಗೆ ಮಳೆಗಾಲದ ಸಮಯಕ್ಕೆ ಡಿಸೆಂಬರ್ದವರೆ ಹುಲ್ಲು ಬರ್ತದೆ. ಆ ನಂತರದಲ್ಲಿ ನಾವು ಈಗಾಗಲೇ ನೇಪಿಯರು ಇಂಥ ಹುಲ್ಲಿನ ಬೀಜಗಳನ್ನು ನಮಗೆ ಪಶುಚಿಗೆ ಡಾಕ್ಟರ್ ಕೊಟ್ಟಾ ಇದ್ದಾರೆ. ಆ ಕಾಲಕ್ಕೆ ಕೊಟ್ಟಾಗ ಈ ಗೋವಿನ ಜಾಳ ಇರ್ಬೋದು, ಹೆಸರು ಇರ್ಬೋದು, ಉದ್ದಿನ ಕಾಳಿರ್ಬೋದು, ಇದನ್ನೆಲ್ಲ ನಮಗೆ ಈ ಸರ್ಕಾರದವ್ರು ಕೊಟ್ಟಾಗ ಇಲ್ಲಿ ನಮ್ಗೆ ಕೊಡ್ತಾರೆ ರೈತರಿಗೆ. ನಾವು ಅದನ್ನು ತಗೊಂಡೋಗಿ ಗದ್ದೆ ಎಲ್ಲ ನಮ್ಮ ತೋಟಪಟ್ಟಿಗಳ ಬದಿಯಲ್ಲಿ ಹಾಕಿದಾಗ ಅದು ನಮಗೊಂದು 2 ತಿಂಗಳ ಹಿಂಗೆ ಬರ್ತದೆ ಹಸಿಹುಲ್ಲು. ಅದನ್ನು ಬಿಟ್ಟು ಈಗ ನಾವು ಈಗಲೇ ಹೈಡ್ರೋಫೋನಿಕ್ ಹೇಳುವಂಥ ಒಂದು ಹುಲ್ಲು ಬೆಳೆಯುವಂಥ ಒಂದು ಯೋಜನೆಯನ್ನು ಈಗಾಗಲೇ ಅದನ್ನು ಮಾಡಲಿಕ್ಕೆ ನಾವು ತಯಾರು ಮಾಡ್ತಾ ಇದ್ದೇವೆ. ಅಂದರೆ ನಮಗೆ ಬೇಸಿಗೆ ಟೈಮಿಗೆ ಹಸಿ ಹುಲ್ಲು ಮತ್ತು ಗೊಬ್ಬರ ಇದು ಆಹಾರದಲ್ಲಿ ಪಶು ಆಹಾರವನ್ನು ಕಡಿಮೆ ಮಾಡಿ ಇದನ್ನು ಹಾಕಿದ್ರೆ ಅದಕ್ಕೂ ಮೇಂಟೈನ್ ಆಗ್ತದೆ. ಅಂದರೆ ಏನೇನು ಸಾಧ್ಯ ಇದೆ ಅವೆಲ್ಲನೂ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತು ಎಷ್ಟು ಪಶುಗಳನ್ನು ಸಾಕ್ತೀವಿ ಮತ್ತು ನಮ್ಮಲ್ಲಿರುವ ಸಂಪನ್ಮೂಲ ಎಷ್ಟು, ಜಾಗೆ ಎಷ್ಟು, ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯನಾ, ಇವೆಲ್ಲ ಗಮನಿಸಬೇಕು. ಹಾಂ, ಈಗ ನಮ್ಮ ಹತ್ರ ಜಾಗನೂ ಸಫಿಷಿಯಂಟ್ ಆಗಿದೆ. ನಾವು ಈಗಾಗಲೇ ನಮ್ಮ ಹತ್ರ ಈಗ 18 ಆಕಳಿದೆ. ಒಂದು ದನವಿಗೆ ಸಾಧಾರಣ 10 ಸ್ಕ್ವೇರ್ ಫೀಟ್ನ ಜಾಗ ಬೇಕಾಗ್ತದೆ. ಆ ಲೆಕ್ಕದಲ್ಲಿ ನಾವು ಲೆಕ್ಕಾಚಾರ ಮಾಡಿ ನಮಗೆ ಮತ್ತೆ ಎಷ್ಟು ಜಮೀನಿದೆ ಅದಕ್ಕೆ ನಮಗೆ ಗೊಬ್ಬರಗಳಿಗೆ ಎಷ್ಟು ಬೇಕು ಹೇಳುವಂಥದ್ದನ್ನು ನಾವು ಒಂದು ಲೆಕ್ಕಾಚಾರ ಮಾಡಿಕೊಂಡು ಆ ಲೆಕ್ಕದಲ್ಲಿ ನಾವು ದನಗಳನ್ನು ಸಾಕಬೇಕು. ಆ ಸಾಕಿದಾಗ ಆ ದನದಿಂದ ಬರುವಂಥ ನಾವು ಅದಕ್ಕೆ ಆಮೇಲೆ ಕರ ಮರಿಗಳಾಗ್ತದೆ, ಅದರದ್ದು ಆಸ್ತಿ ಆಗಿರ್ತದೆ. ನಾವು ಸಂಗಡ ಬಂದಂಥ ಹಾಲನ್ನು ನಾವು ಮನೆಗೂ ಪೌಷ್ಟಿಕ ಆಹಾರವಾಗಿ ಅದನ್ನು ಉಪಯೋಗಿಸ್ಕೊಂಡು ಉಳಿದಂಥ ಹಾಲನ್ನು ಹಾಲಿನ ಸಂಗ್ರಹ ಕೇಂದ್ರಕ್ಕೆ ತಂದು ಹಾಕಿದಾಗ ಅವರಿಗೆ ಅದರಿಂದ ಹಣ ಬರ್ತದೆ ರಿಟರ್ನ್. ಅದರಿಂದ ಅವರು ದನವನ್ನು ಸಾಕ್ಲಿಕ್ಕ ಪಶು ಆಹಾರ ಖರೀದಿ ಮಾಡಲಿಕ್ಕೋ ಆಗ್ತದೆ. ಈ ಹಸುವನ್ನು ಬೆಳೆಸ್ಕೊಂಡಾಗ ನಾವು ಪಶು ಆಹಾರವನ್ನು ಖರೀದಿ ಮಾಡುವಂಥದ್ದು ಕಡಿಮೆ ಆಗ್ತದೆ, ನಮಗದು ಲಾಭದಾಯಕವೂ ಆಗ್ತದೆ. ಹಂಗೆ ಹೆಚ್ಚಿನ ಅಂಶ ನಾವು ಹಸಿಹುಲ್ಲುಗಳನ್ನು ಬೆಳ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸಬೇಕು ರೈತರು. ಸರ್ಕಾರದಿಂದ ಅನೇಕ ಸೌಲಭ್ಯ ಇದಾವು, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅಂದ್ರೆ ಅದನ್ನು ರೈತರಿಗೆ ಹೇಳ್ತಾ ಇದ್ದೀವಿ ಅಂದ್ರೆ ಏನೇನು ಯೋಜನೆಗಳು ಸರ್ಕಾರದಿಂದ? ಕೇಂದ್ರ ಸರ್ಕಾರದಿಂದ ಇವತ್ತು ನಬಾರ್ಡಿಂದ 10 ದನಗಳನ್ನು ಸಾಕಿದ್ರೆ ಅದಕ್ಕೆ 1 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಇವತ್ತು ಈಗಾಗಲೇ 1 ದನಕ್ಕೆ 14,000 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಸಹಾಯಧನವನ್ನು ಕೊಡ್ತಾ ಇದ್ದಾರೆ. 2 ದನ ಸಾಕಿದ್ರು ಸಾಕು, BPL ಕಾರ್ಡ್ನವ್ರು ಇರ್ಬೋದು ಅದಕ್ಕೆ ಕೊಡ್ತಾ ಇದ್ದಾರೆ. ಸಂಗಡ ಈಗ ಮೊನ್ನೆ ಮತ್ತೆ ಈಗ ನಮಗೆ ಈ ಬಡ್ಡಿ ರಹಿತ ಬೆಳೆ ಸಾಲದ ಸಂಗಡ ಈ ಸಾಲವನ್ನು ಹಸುಗಳು ಎಷ್ಟಿದೆಯೋ ಅದನ್ನು ತಗೊಳ್ಳಿಕ್ಕೆ ಈಗಾಗಲೇ ನಮ್ಮ ಹತ್ರ ಎಲ್ಲ ಅರ್ಜಿಗಳನ್ನು ತಗೊಂಡಿದ್ದಾರೆ. ಅದು ಮೇಲಾಧಿಕಾರಿ ಕಳಿಸಿದೆ ಅಂತ ಹೇಳಿದ್ದಾರೆ, ಸದ್ಯದಲ್ಲೇ ಬರ್ತದೆ ಅಂತ ಹೇಳಿದ್ದಾರೆ. ಅದು ಬಂದ ಮೇಲೆ ನಮಗೆ ಆ ಹಣವನ್ನು ತೆಗೆದುಕೊಂಡಾಗ ಮತ್ತು ಪಶುಗಳನ್ನು ಸಾಕಾಣಿಕೆಗೆ ಇಡೀ ವರ್ಷಕ್ಕೆ ಬೇಕಾಗುವಂಥ ಆಹಾರಗಳನ್ನು ಇಟ್ಟುಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಇದರಿಂದ ಒಂದು ಸ್ವಲ್ಪ ಉತ್ತೇಜನ ಸಿಕ್ಕಿದೆ ರೈತರಿಗೆ. ಹೌದು, 100% ಉತ್ತೇಜನ ಸಿಕ್ಕಿದೆ. ಮತ್ತು ಈಗ ಇವರು ಬಹಳಷ್ಟು ಈಗ ಹಾಲು ಕರೆಯುವ ಯಂತ್ರ, ಮ್ಯಾಟು ಇಂಥದನ್ನೆಲ್ಲ ನಮಗೆ ಇಲ್ಲಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಪಶು ಡಾಕ್ಟರ್ ಎಲ್ಲ ನಮಗೆ ಹೇಳ್ತಾ ಇದ್ದಾರೆ ರೈತರಿಗೆ ಇದಿದೆ, ಇಂಥ ಯೋಜನೆಗಳಿದೆ, ಇದನ್ನು ಉಪಯೋಗಿಸ್ಕೊಂಡು ನೀವು ಪಶುಗಳನ್ನು ಸಾಕಿ ಇದರಿಂದ ನಿಮ್ಗೆ ಲಾಭದಾಯಕ ಆಗ್ತದೆ ಮತ್ತು ಇದು ಸಹಾಯಧನದಲ್ಲಿ ಸಿಗ್ತದೆ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಕೊಠಡಿ ಹೇಗಿರಬೇಕು? ಯಾಕಂದ್ರೆ ನಿರಂತರವಾಗಿ ಹೆಚ್ಚು ಮಳೆ ಆಗುವಂಥ ಪ್ರದೇಶ ಇದು. ಹಾಗಾಗಿ ಇಲ್ಲಿ ಮಳೆಗಳು ಬಂದಾಗ ಸಾಕಷ್ಟು ಜೋರಾಗಿ ವಾರಗಟ್ಟಲೆ ಬರ್ತದೆ. ಆ ಸಮಯದಲ್ಲಿ ನಾವು ದನಗಳನ್ನು ಹೆಚ್ಚಾಗಿ ಕೊಠಡಿಯಲ್ಲೇ ಸಾಕಬೇಕು. ಅದಕ್ಕೆ ಗಾಳಿ ಬೆಳಕುಗಳು ಬರುವಂತೆ ಮೇಲ್ಗಡೆ 3 ಫುಟ್ಗಿಂತ ಮೇಲ್ಗಡೆ, ಕಟ್ಟಡದ 3 ಫುಟ್ ಮೇಲ್ಗಡೆ ಈ ಗಾಳಿ ನೆರಳು ಬರುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಕಟ್ಟಡವನ್ನು ಬಂದ್ ಮಾಡಿಡಬಾರ್ದು. ಆ ನಂತರದಲ್ಲಿ ನೀರುಗಳನ್ನು ಸತತವಾಗಿ ಅವ್ರಿಗೆ ಕೊಡುವಂತೆ, ಸರಾಗವಾಗಿ ಕೊಡುವಂತೆ ನೀರಿನ ವ್ಯವಸ್ಥೆಯನ್ನು ಮಾಡಿಟ್ಕೊಳ್ಬೇಕು. ಮಷಿನ್ ಎಲ್ಲ ಬೇಕು. ಆಮೇಲೆ ನಾವು ಸಿಮೆಂಟಿನ ಕಾಂಕ್ರೀಟ್ ಅಥವಾ ಕಲ್ಲನ್ನು ಹಾಕಿ ಅದಕ್ಕೆ ತೊಳೆದಾಗ ಕ್ಲೀನ್ ಆಗಿರಬೇಕು ಮತ್ತು ಅದು ಒಣಗಿರಬೇಕು. ಅಂದ್ರೆ ಆಗ ಅದಕ್ಕೆ ರೋಗ ರುಜಿನಗಳು ಬರುವುದು ಕಡಿಮೆ ಆಗಿರುತ್ತೆ. ಕರುಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಹೌದು, ಕರುಗಳಿಗೆ ನಾವು ಬಹಳ ಸೂಕ್ಷ್ಮವಾಗಿ ಅದನ್ನು ನೋಡಬೇಕು. ಯಾಕೆಂದ್ರೆ ಒಂದು 3-4 ತಿಂಗಳು ಆಗುವಲ್ಲಿವರೆಗೆ ಅದಕ್ಕೆ ಬೇಕಾದಷ್ಟು ಆಹಾರವನ್ನು ಕೊಡಬೇಕು, ಹಾಲುಗಳನ್ನು ಕೊಡಬೇಕು, ತಾಯಿ ಹಾಲನ್ನು ಕೊಡಬೇಕು. ಆ ನಂತರ ಒಂದು 8-15 ದಿವಸ ಆದ ಕೂಡಲೇ ನಾವು ಜಂತು ಮಾತ್ರೆ ಅಂತ ಇಲ್ಲಿ ಸಿಗ್ತದೆ, ಪಶು ಆಸ್ಪತ್ರೆಯಲ್ಲಿ ಸಿಗ್ತದೆ, ಡಾಕ್ಟರ್ ಹೇಳ್ತಾರೆ. ಅದನ್ನು ತಗೊಂಡು ನಿರಂತರವಾಗಿ 15 ದಿವಸಕ್ಕೆ ಒಂದ್ಸಲ ಹಾಕಬೇಕು, ಆಮೇಲೆ 1 ತಿಂಗಳಿಗೆ ಒಂದ್ಸಲ ಹಾಕಬೇಕು. 3 ತಿಂಗಳವರೆಗೆ ನಾವು ಅದನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಆಮೇಲೆ ಕರುವನ್ನು ಹೊರಗಡೆ ಪ್ರದೇಶದಲ್ಲಿ ಬಿಟ್ಟರೆ ಅದು ಈ ನ್ಯಾಚುರಲ್ ಆಗಿ ಬೆಳೆದು ಗಟ್ಟಾಗಿರ್ತದೆ, ಸಶಕ್ತವಾಗಿರ್ತದೆ ಮತ್ತು ಆರಾಮಾಗಿ ಬದುಕೊಂಡಿರ್ತದೆ. ಈ ರೀತಿ ಹೈನುಗಾರಿಕೆ ಮಾಡೋದ್ರಿಂದ 1 ಹಾಲು ಸಿಗುತ್ತೆ, 2 ಕರು ಸಿಗುತ್ತೆ, ಆ ನಂತರ ಅದಕ್ಕೆ ಗೊಬ್ಬರ ಕೂಡ ನಮ್ಮ ಬೆಳೆಗಳಿಗೆ ಸಿಗುತ್ತೆ. ಈ ರೀತಿ ಗೊಬ್ಬರ ಅವನ್ನೆಲ್ಲನೂ ಬಳಸ್ಕೊಂಡು ನಿಮ್ಮ ತೋಟಕ್ಕೆ ಹಾಕಿದಾಗ ಒಟ್ಟು ಉತ್ಪಾದನೆ ಇಲ್ಲ ಏನಾದರೂ ಹೆಚ್ಚಾಯ್ತಾ? ಹೌದು, ನೂರಕ್ಕೆ 100% ಹೆಚ್ಚಾಗಿದೆ ನಮ್ಮಲ್ಲಿ. ಈಗ ನಮ್ಮಲ್ಲದನ್ನಲ್ಲ, ನಮ್ಮಲ್ಲಿ ಮೊದಲು ದನಗಳು ಕಡಿಮೆ ಇತ್ತು, ಒಂದೆರಡಿತ್ತು. ನಮ್ದು ಏನು ನಮ್ಮ ತೋಟಗಳಿಗೆ ಆಗಲಿ ಗದ್ದೆಗಾಗಲಿ ನಮ್ದು ತೆಂಗಿನ ತೋಟಕ್ಕಾಗಲಿ ನಮ್ದು ಸಾಕಾಗ್ತಾ ಇರಲಿಲ್ಲ. ಈಗ ನಮಗೆ ಬೇಕಷ್ಟು ನಾವು ಸಮೃದ್ಧಿಯಿಂದ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ನಾನು ಅದೇ ಮೊದಲು ಹೇಳದಂತೆ, ಮೊದಲು ನಾವು ತೆಂಗಿನಕಾಯಿಯನ್ನು 100 ಲೆಕ್ಕದಲ್ಲಿ ಕೊಯ್ತಿದ್ವಿ, ಇವತ್ತು ನಾವೀಗ 1000 ಲೆಕ್ಕದಲ್ಲಿ ತೆಂಗಿನಕಾಯಿಯನ್ನು ಕೊಯ್ತಾ ಇದ್ದೀವಿ. ಅದು ನಮ್ಗೆ ಭಾಳ ಖುಷಿಯಿದೆ. ಮತ್ತು ಹೈನುಗಾರಿಕೆಯನ್ನು ದನವನ್ನು ಸಾಕಲೇಬೇಕು ರೈತರು, ಯಾಕೆಂದರೆ ಅದೊಂದು ಸೆಂಟಿಮೆಂಟ್. ಪಶು ಕೊಟ್ಟಿಗೆಯಲ್ಲಿ ಖುಷಿಯಾಗಿದ್ದರೆ ಮನೆಯಲ್ಲೂ ಖುಷಿಯಾಗಿರ್ತಾಳು ಅಂತ ಇಂದಿನ ಗಾದೆ ಇದೆ. ಆದ್ದರಿಂದ ಪಶುಗಳನ್ನು ನಾವು ಸಾಕಿ ಅದರಿಂದ ಅದು ಮಾನಸಿಕ ನೆಮ್ಮದಿನೂ ಸಿಗ್ತದೆ, ಮತ್ತು ನಮಗೆ ಅದರಿಂದ ನಾವು ನಿರಂತರವಾಗಿ ಕೆಲಸಗಳಿರ್ತದೆ, ದೈಹಿಕವಾಗಿ ಕೆಲಸಗಳಿರೋದ್ರಿಂದ ನಮಗೆ ಯಾವುದೇ ರೀತಿಯ ಬಿ ಪಿ ಶುಗರ್ ಬರುವಂಥದ್ದು ಇರುವುದಿಲ್ಲ. ಮತ್ತು ಆ ವಾತಾವರಣದಲ್ಲಿ ಇದು ದನಗಳು ಇಂಗಾಲ್ ಡೈಆಕ್ಸೈಡನ್ನು ತಗೊಳ್ಳುತ್ತದೆ, ಆಕ್ಸಿಜನನ್ನು ಬಿಡ್ತದೆ. ಅದನ್ನು ನಮ್ಮ ಮನೆಯ ವಾತಾವರಣಗಳಲ್ಲಿ ನಾವು ಗಿಡ ನೆಟ್ಟಷ್ಟೇ ಪಶುಗಳನ್ನು ಸಾಕಿದಾಗೂ ನಮಗೆ ಆಕ್ಸಿಜನ್ಗಳು ಸಿಗಲಿಕ್ಕೆ ಅವಕಾಶ ಆಗ್ತದೆ. ಒಟ್ಟು ಖುಷಿಯಿಂದ ಇದ್ದೀರಿ? ಖುಷಿಯಿಂದ 100%. ಈಗ ಅದಕ್ಕೆ ನಾನೀಗ 16 ಇದೆ. ಈಗ ನಾನು ಮತ್ತೆ ಮೊನ್ನೆ ಈಗ ನಮ್ಮ ಸರ್ಕಾರದಿಂದ ಈ ಉದ್ಯೋಗ ಖಾತ್ರಿಯಲ್ಲಿ ಕೊಟ್ಟಿಗೆ ಕಟ್ಟುವಂಥ ಯೋಜನೆ ಬಂದಿತ್ತು, ಅದಕ್ಕೂ ನಾವು ಹಾಕಿದ್ದೇವೆ. ಈಗ ನಮ್ಮ ಮುಂದಿನ ವರ್ಷದಲ್ಲಿ ನಾವು 50 ದನವನ್ನು ಮಾಡಬೇಕು, ಅದರನ್ನು ಹಾಲು ಉತ್ಪಾದನೆಯೂ ಸಹ 200 ಲೀಟರ್ಗಿಂತ ಮೇಲೆ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು KMF ಕಳಿಸ್ಬೇಕು ಅನ್ನುವಂಥ ಉದ್ದೇಶವನ್ನು ನಾನು ಹೊಂದಿದ್ದೇನೆ. KMF ಕೂಡ ಕೆಲವು ಸೌಲಭ್ಯ ಕೊಟ್ಟಿದೆಯಾ? ಹೌದು, KMF ಇಂದ ನಮಗೆ ನಮ್ಮ ಮನೆಯವರು ಈಗ ಕಾರ್ಯದರ್ಶಿಯಾಗಿ ಸೊಸೈಟಿಯಲ್ಲಿ ಯಾವುದೇ ಸಂಭಾವನೆ ಇಲ್ಲದೆ 5 ವರ್ಷ ಕೆಲಸ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದು ನಮಗೆ ಮರಳಿ ಗುಡಿಗಳು ಅಂತ ಒಂದು ಯೋಜನೆ ಬಂದಿತ್ತು. ಆ ಯೋಜನೆಯಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ನಮಗೆ KMF ಅನ್ನೋ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ನೀವು ಇದನ್ನು ಮಾಡಿಕೊಳ್ಳಿ ಅಂತೇಳಿ ನಮಗೆ ಅವಕಾಶ ಮಾಡಿಕೊಟ್ರು. ಅದನ್ನು ನಾವು ಉಪಯೋಗಿಸ್ಕೊಂಡು ಇವತ್ತು ನ್ಯಾಷನಲ್ ಹೈವೇಲಿ ನಂದಿನಿ ಪಾರ್ಲರ್ನ ಹಳದಿಪುರದಲ್ಲಿ ಮಾಡಿದ್ದೇವೆ. ಅದರಿಂದ ನಮಗೆ ದಿವಸಕ್ಕೆ ತಾನು 400-500 ಲೀಟರ್ ಹಾಲನ್ನು ನಾವು ಮತ್ತು ಉತ್ಪನ್ನಗಳನ್ನು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ. ನಮಗೆ ಅದರಿಂದ ಒಳ್ಳೆಯ ಸಂಪಾದನೆ ಆಗಿದೆ. ಒಳ್ಳೆಯದು SG ಹೆಗಡೆ ಅವರು ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ನಮ್ಮ ರೈತರು ಕೂಡ ನಿಮ್ಮ ಮಾತಿನಿಂದ ಒಂದು ಸ್ವಲ್ಪ ಪ್ರಭಾವಿತರಾಗಿರ್ತಾರೆ ಅಂತ ಹೇಳಿ ಅಂದ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಹೈನುಗಾರಿಕೆ ಅನುಭವವನ್ನ ಕೇಳಿದರೆ ಹೊನ್ನಾವರ ತಾಲೂಕು ನವಿಲುಕೋಣ್ ಗ್ರಾಮದ ಸುಬ್ರಹ್ಮಣ್ಯ ಜಿ ಹೆಗಡೆ ಅವರಿಂದ. ಸಂದರ್ಶಕರು HB ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब बैठ बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, खुद पता चलती थी माटी की तरफ. और लो पहली वाली बात कहा, परंतु संगी डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है? रे बेटे, एक्सपीरियंस से बता रहे हैं, रूप में बाल सफेद नहीं किए हैं. ठीक है भाई, मैं भी आज से खेती शुरू करूँगा. माटी से प्रेम की परंपरा है परंपरागत खेती. ಈಗ ಕೇಳಿ, ಬೆಳೆಗಳಲ್ಲಿ ಬರುವ ಕೊಳೆ ರೋಗದ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣೆ. ಈ ಕುರಿತು ಜೊಯಿಡ ತಾಲೂಕಿನ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಸಂತೋಷ್ ಎಕ್ಕೇಳಿಕರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಸಂತೋಷ್. ನಮಸ್ಕಾರ. ಈ ಕೊಳೆ ರೋಗ ಅಂತೀವಲ್ಲ, ಇದು ಕೊಳೆ ರೋಗ ಸಾಮಾನ್ಯವಾಗಿ ಯಾವಾಗ ಬರುತ್ತೆ? ಕೊಳೆ ರೋಗ ನೋಡ್ರಿ, ಬರೋದು ಈಗ ಜೂನ್ ಹಿಡಿದು ಸೆಪ್ಟೆಂಬರ್ವರೆಗೆ ಕೊಳೆ ರೋಗ, ಮಳೆಯಲ್ಲಿ ಮಳೆ ಜಾಸ್ತಿದಲ್ಲಿ ಬರೋದು. ಈ ಕೊಳೆ ರೋಗ ಬರೋ ಪ್ರಮುಖ ಲಕ್ಷಣಗಳು ಅಂದರೆ, ಇವರು ಬೇಸಿಗೆಯಲ್ಲಿ ಸ್ವಲ್ಪ ನ್ಯೂಟ್ರಿಷನಲ್ಲಿ ಕ್ಲೀನು ಮೇಂಟೆನೆನ್ಸು ಪೋಷಕಾಂಶ ಮೇಂಟೈನ್ ಮಾಡಬೇಕು, ಮತ್ತು ಅದರಲ್ಲಿ ಬಸಿ ಕಾಲ್ವಿ ಅದು ಚೆನ್ನಾಗಿ ಮಾಡಬೇಕು. ಆದಮೇಲೆ ಅದಕ್ಕೆ ಮಳೆ ಹೆಚ್ಚಾದ ತಕ್ಷಣ ನಾವು ಅದಕ್ಕೆ ಮೊದಲಿಂದ ಟ್ರೀಟ್ಮೆಂಟ್ ಮಾಡಬೇಕು. ಫಸ್ಟ್ ಡೋಸ್ ಮಳೆ ಸ್ಟಾರ್ಟ್ ಆಗಲ್ಲ ಮೊದಲೇ ನಾವು ಇದ್ರದ್ದೆಲ್ಲ ಪ್ರಿಕಾಷನ್ ತಗೋಬೇಕು, ಇದಕ್ಕೆ ಮುಂಜಾಗ್ರತೆ ತಗೋಬೇಕು. ಅಲ್ಲಿಂದ ಮಳೆ ಬಂದ ತಕ್ಷಣ ನಾವು ಏನು ನಮ್ಮ ಡೋಸಸ್ ಇದಾವ, ಕೆಮಿಕಲ್ ಆಗಲಿ ಆರ್ಗ್ಯಾನಿಕ್ ಆಗಲಿ, ಇವೆಲ್ಲ ಕ್ರಮೇಣವಾಗಿ ನೀವು ಕೊಡ್ತಾನೆ ಹೋಗ್ತಾ ಇರಬೇಕು. ಈಗ ನೀವು ಹೇಳಿದ್ರೆ ಪೋಷಕಾಂಶಗಳ ನಿರ್ವಹಣೆ ಅಂತ, ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಸಾಮಾನ್ಯವಾಗಿ ಸಾವಯವ ಪದ್ಧತಿ, ರಾಸಾಯನಿಕ ಪದ್ಧತಿ, ಇದು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡೋದು ಒಳ್ಳೇದು. ಅದೇ ಜಿಂಕ್, ಮ್ಯಾಗ್ನೀಸು, ಅದು ಎಲ್ಲ ನೀವು ಮೊದಲೇ ಮಾಡ್ತಾನೆ ಇರು. ಫಸ್ಟ್ ಏನು ಇಲ್ಲಿಂಗ್ ಸ್ಟಾರ್ಟ್ ಆಗ್ತೈತಲ್ಲ, ನೆಕ್ಸ್ಟ್ ಫ್ಲವರಿಂಗ್ ಸ್ಟಾರ್ಟ್ ಆದಲ್ಲಿ ಇವೆಲ್ಲ ಮಾಡ್ಬೇಕು. ರೈತರು ಏನ್ ಮಾಡ್ತಾರೆ, ಫಸ್ಟ್ ಇದು ಮಾಡೋದಿಲ್ಲ, ಕ್ರಾಪ್ ಇದು ಬಂದಲ್ಲಿ ಮಾಡಕ್ ಹೋದ್ರೆ ಅದು ಯಾವುದು ಇದು ಆಗೋದಿಲ್ಲ, ಅವಾಗ ರೋಗ ತುತ್ತಾಗ ಶುರು ಮಾಡ್ತೇವೆ, ಅವಾಗ ಬಂಚು ಕಾಯಿ ಉದುರೋದು ಈ ತರ ಅದಕ್ಕೆ ಪ್ರಾಬ್ಲಮ್ ಬಂದಿರ್ತಾವ. ಅವಾಗ ನೀವು ಒಣ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ರು ಏನು ಆಗೋದಿಲ್ಲ. ಫಸ್ಟ್ ಡೋಸ್ನಲ್ಲಿ ಏನು ಜನವರಿ ಆದ್ಮೇಲೆ, ಹಾರ್ವೆಸ್ಟ್ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಹಿಡಿದ್ರೆ ಅದ್ರ ನ್ಯೂಟ್ರಿಷನ್ ಕಂಟಿನ್ಯೂ ಮಾಡಬೇಕು. ನ್ಯೂಟ್ರಿಷನ್ ಅಲ್ಲಿ ಯಾವ ಗ್ಯಾಪ್ ಮಾಡಬಾರ್ದು, ತೇವಾಂಶ ಕರೆಕ್ಟ್ ಇರ್ಬೇಕು ಬೇಸಿಗೆಯಲ್ಲಿ. ಅಲ್ಲಿ ತೇವಾಂಶ ಇಲ್ಲ, ಮಳೆ ಬಂದ್ಮೇಲೆ ಹೆಚ್ಚು ಮಳೆ ಆಗ್ತದೆ, ಕ್ರಾಪಿಗೆ ಒಂಥರ ಅದಕ್ಕೆ ಇದು ಆಗಿ ಈಗ ಜೂನ್ ಅಲ್ಲಿ ಮಳೆ ಹೆಚ್ಚಾಗೋದು, ಸ್ಟ್ರೆಸ್ ಆಗೋದು, ಅದು ಕಾಯಿ ಉದುರಕ್ಕೂ ಸ್ಟಾರ್ಟ್ ಮಾಡ್ತೈತಿ, ಮತ್ತು ರೋಗ ಲಕ್ಷಣಗಳು ಹೆಚ್ಚು ಕಾಣ್ತವೆ. ಹಾಗಾಗಿ ಈ ಕೊಳೆ ರೋಗ ಬಂತು ಅಂತ ಹೇಳಿದ್ರೆ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತಾಗೋದು, ಮತ್ತೆ ಅದು ಕಾಳು ಉದುರೋದು, ಅದ್ರ ಕಾಯಿ ಉದುರೋದು, ಗೊಂಚಲು ಉದುರೋದು, ಇವೆಲ್ಲ ಕಾರಣಗಳು. ಇವೆಲ್ಲ ಕಾರಣ ನಿಮಗೆ ಈಲ್ಡ್ ಕಡಿಮೆ ಬರ್ತದೆ. ನೀವು ಮೊದಲೇ ಫಸ್ಟ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಕೊಳೆ ರೋಗ ಒಂದು ಸ್ವಲ್ಪ ನಿಯಂತ್ರಣ ಆಗ್ಬೋದು, ಕ್ವಾಲಿಟಿನೂ ಬರ್ತದೆ, ಈಲ್ಡ್ ಹೆಚ್ಚಾಗ್ತದೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಹೆಚ್ಚು ಕಡಿಮೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಸಾವಯವ ಪದ್ಧತಿಯೊಳಗೆ ಹೆಚ್ಚು ಆಸಕ್ತಿ ಇದೆ, ಮತ್ತು ಅದನ್ನು ಹಾಕಿದರೆ ಸಾಕು ಅನ್ನುವಂಥದ್ದು ಇದೆ. ನೀವು ಹೇಳಿದ್ರಲ್ಲ ಅನೇಕ ಸೂಕ್ಷ್ಮ ಪೋಷಕಾಂಶಗಳನ್ನು, ಅವುಗಳು ಕೂಡ ಇಂಪಾರ್ಟೆಂಟು, ಹಾಕ್ಬೇಕು ಹಾಕ್ಬೇಕು, ಇಂಪಾರ್ಟೆಂಟ್ ಇದೆ ಅದು. ನೀವು ಅದು ಇಲ್ಲ ಆರ್ಗ್ಯಾನಿಕದಲ್ಲೇ ಟೈಕೋಡರ್ಮಾ ತಗೊಳ್ಳಿ, ಸುಡೋಮನಸ್ಸು, ಮೈಕೋರೇಜಿಯಾ, ಇದೆಲ್ಲ ನೀವು ಬೇಸಿಗೆಯಲ್ಲಿ ರೆಡಿ ಮಾಡ್ಕೊಂಡು ನಿಮ್ ತಿಪ್ಪಿ ಗೊಬ್ಬರ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವೇ ರೆಡಿ ಮಾಡ್ಕೊಂಡು ನೀವು ಪ್ಲಾಂಟಿಗೆ ಕೊಟ್ಟರೆ ಮತ್ತೆ ಎಲೆಗಳು ಹಾಕಿರ್ತಾರೆ, ಅಲ್ಲಿ ನೀವು ಟೈಕೋಡೋಮ ಹಾಕಿದ್ರೆ ಡಿಕಂಪೋಸ್ಟ್ ಆಗಿ ಶಿಲೀಂಧ್ರ ಸೂಕ್ಷ್ಮ ಜೀವಾಣುಗಳು ಹೆಚ್ಚಾಗುತ್ತೆ, ಪರ್ಸೆಂಟೇಜ್ ಹೆಚ್ಚಿಗೆ ಆಕೈತಿ, ಅವಾಗ ಕಂಟ್ರೋಲ್ ಆಗ್ಬೋದು. ನೀವು ಇನ್ಆರ್ಗ್ಯಾನಿಕ್ ಹೋಗ್ಲಿಲ್ಲ ಅಂದ್ರೆ ಆರ್ಗ್ಯಾನಿಕದಲ್ಲಿ ಇದು ಹೋಗ್ಬೇಕು. ಸಾಮಾನ್ಯವಾಗಿ ನಾವು ಪೋಷಕಾಂಶ ಯಾವ ಸಂದರ್ಭದೊಳಗೆ ಕೊಡಬೇಕು, ವರ್ಷದಲ್ಲಿ ಯಾವ ಕಾಲದಲ್ಲಿ ಕೊಟ್ಟರು ಒಳ್ಳೇದು? ಫಸ್ಟ್ ಫ್ಲವರ್ ಸ್ಟಾರ್ಟಿಂಗ್ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಫೆಬ್ರವರಿ ಒಂದು ಡೋಸು, ನೀವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು, ಯಾಕಂದ್ರೆ ಈ ಕ್ರಾಪಿಂಗ್ ಸ್ಟಾರ್ಟಿಂಗ್ ಇದು, ಎರಡು ಡೋಸ್ ಕೊಡಬೇಕು ನೀವು ಫಸ್ಟ್ ಅದಕ್ಕೆ. ಆಕ್ಚುಲಿ ನೆಕ್ಸ್ಟ್ ಹೋದ ವರ್ಷ ಹಾರ್ವೆಸ್ಟಿಗೆ ಆದ್ಮೇಲೆ ಕೊಡ್ಬೇಕು ಅದು, ನೆಕ್ಸ್ಟ್ ಬೆಳವಣಿಗೆಗೆ ಸ್ಟಾರ್ಟ್ ಮಾಡ್ಬೇಕು ಪ್ರೊಸೀಜರ್. ಸಾವಯವ ಆದ್ರೂ ಒಂದು ಬುಟ್ಟಿ ಗಂಟ್ಲೆ ಕೊಡ್ಬೇಕಾಗುತ್ತೆ. ಹೌದು, ಅದು 10 kg ಪರ್ ಕೆ ನಿಮ್ ಅವ್ರ ಅನುಕೂಲ ಆದಂಗೆ ಅದು. ಇನ್ನೊಂದು ಡೋಸ್ ಅಲ್ಲಿ ಅವರು 1 acre ಇರ್ತೈತಿ, ಅಷ್ಟೆಲ್ಲಿಂದ ಇದಂದ್ರೆ ಅವರೇ ರೆಡಿ ಮಾಡ್ಕೋಬೋದು. ಟೈಕೋಡರ್ಮಾ, ಇವು ಸುಡೋಮನಸ್ಸು, ಮೈಕೋರೇಜಿಯಾ, ಅವ್ರು 1 kg ತಂದು ಅವ್ರ ತಿಪ್ಪಿ ಗೊಬ್ಬರಲ್ಲೇ ಹಾಕೊಂಡು ಅವ್ರು ಅಲ್ಲೇ ಡೆವಲಪ್ ಮಾಡ್ಕೋಬಹುದು. ಮಾಡ್ಕೊಂಡು ಅವ್ರ ಪ್ಲಾಂಟಿಂಗ್ ಪರ್ ಪ್ಲಾಂಟ್ 10 kg 5 kg ಅವ್ರ ಅನುಕೂಲ ಆದಂಗೆ ಹಾಕೋತ ಎರಡು ಡೋಸ್ ಹಾಕಿದ್ರೆ ಯಾವುದು ಇನ್ನೋರ್ಗ್ಯಾನಿಕ್ ಯೂಸ್ ಮಾಡೋದು ಹತ್ತೋದಿಲ್ಲ, ಮತ್ತು ಯಾವ ಡಿಸೀಸ್ ಬರೋದಿಲ್ಲ, ರಾಸಾಯನಿಕ ಬಳಸ್ಕೊಳ್ಳೋ ಅವಶ್ಯಕತೆ ಕೂಡ ಬರಲ್ಲ. ಬರೋದಿಲ್ಲ, ಬರೋದಿಲ್ಲ. ಟ್ರೈಕೋಡರ್ಮ ಅಂತಿರಲ್ಲ, ಅದೇನು ಗೊಬ್ಬರನೋ ಅಥವಾ ರೋಗವನ್ನು ಹತೋಟಿ ಮಾಡೋದು? ಸಿಲಿಂಡರ್ ಇದು, ಅದು ರೋಗನು ಕಂಟ್ರೋಲ್ ಮಾಡ್ತದೆ ಮತ್ತು ಗಿಡಕ್ಕೆ ಪೋಷಕಾಂಶನೂ ಕೊಡುತ್ತೆ. ಹಾ, ನಿರೋಧಕ ಅದು, ರೋಗ ನಿರೋಧಕ ಅಂದ್ರೆ ನಮ್ಮ ಇದು ಜೀವಾಣುಗಳು ಹೆಚ್ಚಿಗೆ ಆಗ್ಬಿಡ್ತಾವ ಭೂಮಿಯಾಗ. ಹಾಗಾಗಿ ಜೈವಿಕ ಗೊಬ್ಬರಗಳನ್ನು ಕೊಡಬೇಕು, ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಕೊಡಬೇಕು. ಹೌದು, ಕೊಡ್ಬೇಕು, ಅದು ಅವಶ್ಯಕತೆ ಇದೆ. ಅದು ಎರಡೂ ಬ್ಯಾಲೆನ್ಸ್ ಮಾಡಬೇಕು, ಮಾಡಿದಲ್ಲಿ ಪ್ರಾಬ್ಲಮ್ ಬರಲ್ಲ, ಈಲ್ಡ್ ಹೆಚ್ಚಾಗಿ ಬರುತ್ತೆ, ಈಲ್ಡ್ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಬರ್ತದೆ. ಬಸಿಗಾಲುವೆ ಮಹತ್ವ ಏನಂದ್ರೆ ಡ್ರೈನೇಜ್ ಸಲುವಾಗಿ ತೇವಾಂಶ ಹೆಚ್ಚಿಗೆ ಆದ್ಮೇಲೆ ನಿಮ್ಗೆ ಬೇಸಿಗೆಯಲ್ಲಿ ಮಳೆಗಾಲದ ಪ್ರಾಬ್ಲಮ್ ಆಕೈತಿ, ಕಲರ್ ಚೇಂಜ್ ಆಗಿ ಅಲ್ವ ಕಲರ್ ಆಗೋದು, ಅದು ಪ್ರಾಬ್ಲಮ್ ಆಕೈತಿ, ಅದು ಬಸಿಗಾಲುವೆ ಮಾಡಬೇಕು. ಪ್ರತಿ ವರ್ಷ ಅದು ನಿರ್ವಹಣೆ ಮಾಡಬೇಕು, ಮಾಡಬೇಕು ನಿರ್ವಹಣೆ ಪ್ರತಿ ವರ್ಷ. ಅಂದ್ರೆ ಅಲ್ಲಿ ನೀರು ನಿಲ್ಲದಂಗೆ? ಹಾ, ನೀರು ನಿಲ್ಲದ ಬಸ್ಸಿಗೂ ಹೊರಗೆ ಹೋಗ್ಬೇಕು. ಮತ್ತೆ ಅನೇಕ ಪೋಷಕಾಂಶಗಳು ತೊಂದರೆ ಮಾಡ್ತಾ ಇರ್ತಾವ, ಅವು ಕೂಡ ಬಸ್ದು ಹೋಗ್ಬೇಕು. ಬಸ್ಸದ ಹೋಗ್ತಾವ್ರಿ. ಮತ್ತೆ ಇಲ್ಲಿ ಸುಣ್ಣವನ್ನೆಲ್ಲ ಹಾಕ್ತೀವಿ, ಅದು ಬಸ್ದು ಹೋಗುತ್ತಾ? ಇಲ್ಲ, ಬಸ್ಸಿದಂದ್ರೆ ಜಸ್ಟ್ ವಾಟರ್ ಆಟೆ ಹೋಗೋದು, ಯಾವುದು ನ್ಯೂಟ್ರಿಷನ್ ಇದು ಆಗೋದಿಲ್ಲ ಹೆಚ್ಚಿಗೆ. ಈಗ ಕೊಳೆ ರೋಗ ಬಂದಿದೆ, ಏನೆಲ್ಲ ನಿರ್ವಹಣೆ ಮಾಡಿದ್ರು ಅಥವಾ ನಿರ್ಲಕ್ಷ್ಯ ಮಾಡಿದ್ರು ಹೆಂಗೋ ಬಂದ್ಬಿಟ್ಟಿದೆ, ಏನ್ ಮಾಡ್ಬೋದು ಈಗ? ಈಗ ಇದರಲ್ಲಿ ಕೆಮಿಕಲ್ ಸ್ಪ್ರೇನ್ ಇದೆ, ಈಗ ಆರ್ಗ್ಯಾನಿಕ್ ಯಾವ ಎಫೆಕ್ಟ್ ಆಗೋದಿಲ್ಲ ಈಗ ಸದ್ಯದಲ್ಲಿ. ಈ ಕೆಮಿಕಲ್ ಎಲ್ಲ ಮೈಕೋಜಾಬ್ 2 grams ಪರ್ ಲೀಟರ್ ತಗೊಂಡು ಅವರು ಸ್ಪ್ರೇನು ಮಾಡ್ಬೋದು, ಡ್ರೆಂಚು ಮಾಡ್ಬೋದು. ಮತ್ತೆ ಮತ್ತೆ COC ಅಂತ ಬರ್ತದೆ, ಕಾಪರ್ ಆಕ್ಸಿಕ್ಲೋರೈಡ್, ಅದನ್ನು 2-3 grams ಪರ್ ಲೀಟರ್ ಹಾಕಿ ಡ್ರೆಂಚು ಮಾಡ್ಬೋದು, ಸ್ಪ್ರೇನು ತಗೋಬೋದು. ಅಲ್ಟರ್ನೇಟಿವ್ ಡೇಸ್ ಆಗಿ ಮಾಡಬೇಕದು, 15 ದಿವಸಕ್ಕೊಮ್ಮೆ ಮಾಡಬೇಕು. ಪ್ರತಿ 15 ದಿನಕ್ಕೊಮ್ಮೆ ಮಾಡಿದ್ರೆ ಒಂದು ಸ್ವಲ್ಪ ರಿಸಲ್ಟ್ ಅವರಿಗೆ ಕೊಡ್ತದೆ, ಯಾಕಂದ್ರೆ ಇಮಿಡಿಯೇಟ್ಲಿ ಬಂದಿದೆ ಇದು. ಮೊದಲನೇ ಹಿಡಿದೆ ಎಲ್ಲ ಮಾಡ್ಕೊತಾ ಬಂದ್ರೆ ಈಗ ಲಾಸ್ಟ್ನಲ್ಲಿ ಬರೋದಿಲ್ಲ, ಇದು ಕಡಿಮೆ ಆಗ್ತೈತಲ್ಲ. ಈ ಮೊದಲು ಮಾಡಿರೋದಿಲ್ಲ ಅಂದ ತಕ್ಷಣ ಈಗ ಒಮ್ಮೆ ಎಲ್ಲ ಡೋಸ್ ಸ್ವಲ್ಪ ಕೊಡಬೇಕಾಗ್ತದೆ. ಅಂದ್ರೆ ರೋಗದಿಂದ ಹೊರಗೆ ಬರ್ತಾವ ಗಿಡಗಳು? ಹೌದೌದು, ಬರ್ತವೆ. 20% ರಿಕವರಿ ಆಗುತ್ತೆ. 100% ಏನು ಆಗೋದಿಲ್ಲ, 20% ರಿಕವರಿ ಆಗುತ್ತೆ. ಈಲ್ಡ್ ಚೆನ್ನಾಗಿ ಬರುತ್ತೆ. ಉಳಿದ ಗೊಂಚೆಗಳು ಉಳಿತಾವ. ಮತ್ತೆ ಇದು ಮ್ಯಾನೇಜ್ ಮಾಡಲಿಲ್ಲ, ಎಲ್ಲಾನು ಡ್ರಾಪ್ ಆಗಿ ಹೋಗ್ಬಿಡು. ಈ ಟ್ರೆಂಚಿಂಗ್ ಅಂದ್ರೆ ಪೂರ್ತಿ ತೊಯ್ಯಂಗ ಕೊಡ್ಬೇಕು. ಟ್ರೆಂಚ್ ಪೂರ ಅದು ಬಡ್ಡೆಯಲ್ಲಿ ತೊಯ್ಯಂಗ ಬಡ್ಡೆ ಬಡ್ಡೆಗೆ ಹಾಕೋದು ಗಿಡಕ್ಕಲ್ಲ, ಬಡ್ಡೆಗೆ ಮ್ಯಾಲ ಸ್ಪ್ರೇ ತೋತಾರ ಕೊನೆಗೆ. ಕೊನೆಗೂ ಸ್ಪ್ರೇ ಹಾಕ್ತಾವ. ಮತ್ತೆ ಕಾಳು ಮೆಣಸಿಗೆ, ಕಾಳು ಮೆಣಸಿಗೆ ಪ್ರಮುಖ ಅಂದ್ರೆ ಅದು ಕಪ್ಪು ಕೊಳೆ ರೋಗ, ಸುರುಗು ರೋಗ ಅಂತ ಬರುತ್ತೆ. ಪ್ಲಾಂಟಿಂಗ್ ಪ್ಲಾಂಟಿಂಗ್ ಏನ್ ಮಾಡ್ತಾರ, ಅದು ಎಲೆ ಇದು ಬಿಳಿ ಎಲೆ ಇದು ಆಗಿ ಕಪ್ಪು ಚುಕ್ಕೆಗಳು ಕಂಡು ಬರ್ತದ್ರಿ, ಅಲ್ಲಿ ಬಾಚೋದ ಕಾಣುತ್ತದೆ. ಮತ್ತ ಅದು ಈ ಪ್ಲಾಂಟಿಂಗ್ ಏನ್ ಮಾಡಿತಾರಲ್ಲ, ಕುಡಿ ಮುದು ಎಲೆಗಳು ಎಲ್ಲ ರೋಗ ಬಂದ್ಬಿಡ್ತದೆ ಕಪ್ಪಾಗಿ. ಪ್ಲಾಂಟಿಂಗ್ ಮಾಡಿದಲ್ಲಿ ರಾಟ್ ಆಗ್ಬಿಡ್ತದೆ ನೀರು ಹೆಚ್ಚಾಗಿ ಕೊಳದು, ಅದು ಅದ್ರ ಲಕ್ಷಣಗಳು. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ನೀವು ಇದು ಮಾಡ್ಬೇಕು, ಬೇರ್ ಸಮೇತ ತೆಗೆದಾಕ್ಬೇಕು ಅದ ಗಿಡ ಪ್ಲಾಂಟಿಂಗ್ ಕೊಳತು ಬಂದ ಗಿಡದ ತೆಗೆದಾಕ್ಬೇಕದ ಪೂರನೇ. ಅಲ್ಲಿಂದ ನೀರು ಬಸಿದ ಹೋಗೋ ಕಾಲುವೆ ನಿರ್ಮಿಸ್ಬೇಕದ ಕಂಪಲ್ಸರಿ ಡ್ರೈನೇಜ್ ಬೇಕು. ಅದಕ್ಕೆ ವಾಟರ್ ಲಾಗಿಂಗ್ ಆಯ್ತು ಅಂದ್ರೆ ಅದು ರೋಗ ಬರೋದೇ, ಅದು ಬಳ್ಳಿ ಎಲ್ಲಾನು ಒಣ್ಕೋತಾನೆ ಬಂದ್ಬಿಡ್ತದೆ, ಎಂಟರ್ಲಿ ಕ್ರಾಪ್ ಪೂರ ಡ್ಯಾಮೇಜ್ ಆಗ್ಬಿಡ್ತದೆ. ಅಲ್ಲಿ ನೀರ್ ನಿಲ್ಲದಂಗ್ ಮಾಡಿರ್ತೀವಲ್ಲ, ಬಸಿ ಕಾಲುವೆ ತೆಗೆದಾಗ ಅಲ್ಲಿ ನೀರ್ ನಿಲ್ಲ, ವರ್ಷ ವರ್ಷ ತೆಗಿಬೇಕು. ಒಂದ್ ವರ್ಷ ತೆಗೆದ್ಬಿಟ್ರೆ ನೆಕ್ಸ್ಟ್ ಅದು ಫಿಲ್ಅಪ್ ಆಗಿರ್ತೈತಿ. ಪ್ರತಿ ವರ್ಷನೂ ತೆಗೆದು ಕ್ಲೀನ್ ಆಗಿ ಹೋಗ್ತಾನೆ ಇರ್ಬೇಕು ಅದು. ಅದು ಹೋಗೋದ್ರೆ ರೋಗ ಬರೋದಿಲ್ಲ. ಎಲ್ಲಿ ಅದು ಕ್ಲೀನ್ ಆಗಿ ಮಾಡೋದಿಲ್ಲ, ಮತ್ತೆ ಅದು ಅಲ್ಲೇ ಪೆಂಡಿಂಗ್ ಅದರಲ್ಲಿ ಮಣ್ಣು ಬಿದ್ದು ಅದು ಹಂಗೆ ಉಳಿತೈತಿ, ಬಸಿ ಆಗೋದಿಲ್ಲ, ರಾಟ್ನಿಂಗ್ ಬರೋ ಚಾನ್ಸಸ್ ಬಹಳ ಇದೆ. ಮತ್ತೆ ಇಲ್ಲಿ ರಾಸಾಯನಿಕ ಏನಾದ್ರು ಇಲ್ಲಿ ಏನ್ ಮಾಡಬಹುದು ಕಾಳು ಮೆಣಸಲ್ಲಿ, ಇದರಲ್ಲಿ ಪೊಟ್ಯಾಶು ಕೊಡ್ಬೇಕಾಗ್ತದೆ, ಪೊಟ್ಯಾಶ್ ದ್ರಾವಣ. ಮತ್ತೆ ಇದಕ್ಕೆ ಇದು ಬರೋದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ರಿ. ಇದಕ್ಕೂ ಸಿ ಒ ಸಿ ಡ್ರೆಂಚ್ ಕಾಪರ್ ಆಕ್ಸೈಡ್ ಕ್ಲೋರೈಡ್ 3 ಗ್ರಾಮ್ ಇದನ್ನು ಡ್ರೆಂಚ್ ಮಾಡೋದು ಬಡ್ಡಿಯಲ್ಲಿ, ಮತ್ತು ಮ್ಯಾಲ ಸ್ಪ್ರೇನು ತಗೊಳ್ಳೋದು. ಈಗ ಬೊಡ್ಡೆ ಪೂರ್ತಿ ತೊಯ್ಯಂಗ ಅಂತ ಹೇಳಿದ್ರೆ ಅಲ್ಲಿ 1 ಲೀಟರ್ ಗಂಟಲೆ ಹಾಕ್ಬೇಕಾ ಹೆಂಗ? ಹೌದು, 5 ಲೀಟರ್ 10 ಲೀಟರ್ ಪರ್ ಪ್ಲಾಂಟ್ ಡ್ರೆಂಚ್ ಮಾಡ್ಬೇಕು. ಮಾಡಿದಾಗ ಇದು ಹತ್ತೊಡೆಗೆ ಬರ್ತದೆ. ಬಳ್ಳಿಗೆ ಏನ್ ಮಾಡ್ಬೇಕು? ಬಳ್ಳಿಗೆ ಸ್ಪ್ರೇ ತೊಗೊಳ್ಳೋದು. ಅದು ಎಷ್ಟು? ಅದು 2.3 ಗ್ರಾಮ್ ಪೊಟ್ಯಾಶ್ ಐತ್ರಿ, ಪೊಟ್ಯಾಶಿಯಂ ದ್ರಾವಣ ಐತಿ, ಸಲ್ಫೇಟ್ ಐತಿ. ಅದು ಹೊಡೆದ ಸ್ವಲ್ಪ ಯೆಲ್ಲೋ ಕಲರ್ ಆಗಿರ್ತೈತಿ, ಅದು ಒಂದ್ ಸ್ವಲ್ಪ ಹಳದಿ ಕಲರ್ ವರ್ಣನೆ ಆಗ್ತೈತಿ. ಅಂದ್ರೆ ಲ್ಯೂಸ್ ಅಲ್ಲಿ ನ್ಯೂಟ್ರಿಷನ್ ಸಿಕ್ತೈತೆ, ಸಿಕ್ಕದ ಸ್ವಲ್ಪ ಕಲರ್ ಚೇಂಜ್ ಆಗತಿ. ಮತ್ತೆ 3-4 ಗ್ರಾಮ್ ಸ್ಪ್ರೇನು ಮಾಡ್ಬೋದು ಸಿ ಒ ಸಿ. ಅಂದ್ರೆ ಸಿ ಒ ಸಿ ಕಾಪರ್ ಆಕ್ಸಿಕ್ಲೋರೈಡ್ ಐತಲ್ಲ, ಅದು ರೋಗವನ್ನ ನಿಯಂತ್ರಣ ಮಾಡುತ್ತೆ. ಪೊಟ್ಯಾಶ್ ಅಂತ ಹೇಳಿದ್ರಲ್ಲ, ಅದು ಪೋಷಕಾಂಶ, ಎರಡೂ ಸೇರಿಸಿ ಮಾಡ್ಬೇಕಾ? ಹೌದು, ಎರಡೂ ಸೇರಿಸಿ ಮಾಡ್ಬೋದು. ಅವ್ರ ಅನುಕೂಲ ಇದ್ದಾರೆ, ಒಂದನೇ ಪೊಟ್ಯಾಶಿಯಂ ಇದನ್ನು ಮಾಡ್ಬೋದು. ಮಾಡಿದ್ರೆ ಅಂದ್ರೆ ಲ್ಯೂಸ್ ಯೆಲ್ಲೋ ಕಲರ್ ಆಗುತ್ತೆ, ಅವಾಗ ಕಲರ್ ಒಂದ್ ಸ್ವಲ್ಪ ಗ್ರೀನಿಶ್ ಬಂದ್ಬಿಡ್ತೈತಿ, ಅದಕ್ಕೆ ಗ್ರೋತ್ ಆಗಕ್ಕೆ ಒಂದ್ ಸ್ವಲ್ಪ ಇದು ಆಗತ್ತೆ. ಯಾಕೋ ಯೆಲ್ಲೋಶ್ ಆಗೈತಿ ಅಂದ್ರೆ ಅದಕ್ಕೆ ಮಳೆ ಹೆಚ್ಚಾಗಿರ್ತೈತಿ, ಏನಿಲ್ಲ. ಮ್ಯಾಲ ಒಂದ್ ಸ್ವಲ್ಪ ಲ್ಯೂಸ್ ಅಲ್ಲಿ ನ್ಯೂಟ್ರಿಷನ್ ಬಂತಂದ್ರೆ ಕಲರ್ ಚೇಂಜ್ ಆಗತ್ತೆ. ಹಾಗಾಗಿ ಇವತ್ತು ರೈತರಿಗೆ ಇಷ್ಟೆಲ್ಲ ಕೊಡ್ಬೇಕು, ಅದಕ್ಕೆ ಸೌಲಭ್ಯ ಹಂಗೇನ್ರಿ ಇದೆಯಾ ಇಲಾಖೆಯಿಂದ? ಇಲಾಖೆಯಲ್ಲಿ ನಮ್ದು ಈ ಸರಿಯನ್ನು ವರ್ಷ ಕೊಡ್ತಿದ್ದೆವು, ಈ ಸರಿ ಯಾವ್ದಾದ್ರು ಬಂದಿಲ್ಲ. ಕೀಟ ನಿರೋಧಕ ಒಂದು ಸ್ಕೀಮ್ ಇದೆ ನಮ್ಮಲ್ಲಿ, IPMNM ಅಂತ. ಈ ಸರಿಯನ್ನು ಇನ್ನೂ ಬಂದಿಲ್ಲ. ಬಂದ್ಮೇಲೆ ನಾವು ಅವರಿಗೆ ಅಕ್ಷಯ ಇದು ಸಿ ಒ ಸಿ ಅದೆಲ್ಲ ಕೊಡ್ತೇವೆ ನಾವು. ಇನ್ನೂ ಬಂದಿಲ್ಲ. ಈ ಸದ್ಯಕ್ಕೆ ಅಂಗಡಿ ಒಳಗೆ ಖಾಸಗಿ ಖರೀದಿ ಮಾಡಿ ಸಿಂಪಡಣೆ ಮಾಡ್ತಿದ್ದಾರೆ. ಅವರು ಬಿಲ್ ತಂದು ಕೊಟ್ಟಿದ್ರೆ ನಾವು ಅದಕ್ಕೆ ಸಬ್ಸಿಡಿ ಕೊಡ್ತೇವೆ. ಈಗ ಒಂದು ಸ್ಕೀಮ್ ಬಂದಿದೆ, ಆದರೆ ಔಷಧ ಬಂದಿಲ್ಲ. ಔಷಧ ಬಂದಿಲ್ಲ, ಸ್ಕೀಮ್ ಇದೆ, ಅದಕ್ಕೆ ಬಜೆಟ್ ಅಲಾಟ್ ಆಗಿ ಬಂತಲ್ರಿ. ನಾವು IPMNM ಅಲ್ಲಿ ಕೊಡ್ತೇವ್ರಿ. ಅವ್ರು ಬಂದು ರೈತರು ಸಂಪರ್ಕ ಮಾಡಿ ರಸೀದಿ ಮತ್ತು ಇದ್ದ ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಟ್ಟು ನಾವು ಅದಕ್ಕೆ ಅವ್ರಿಗೆ ಸಬ್ಸಿಡಿ ಅವ್ರ ಅಮೌಂಟ್ಗೆ ಹಾಕ್ಬಿಡ್ತೀವಿ. ಎಷ್ಟು ಸಬ್ಸಿಡಿ? 50% ಇದೆ. ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅದ್ರ ಅರ್ಧ? ಒಂದು 20 ಖರ್ಚು ಬಂತಂದ್ರೆ 10,000 ರೂಪಾಯಿ ಕೊಡ್ತಾರೆ. ಒಟ್ಟಾರೆ ಏನು ಹೇಳ್ತೀರಿ ರೈತರಿಗೆ? ರೈತರಿಗೆ ಏನಂದ್ರೆ ಈ ಮುಂಜೆ ಆಗತ್ತೇನೆ ಎಲ್ಲಾನು ಮೊದಲಿಂದ ಮಾಡ್ತಾನೆ ಬರಬೇಕು. ಈಗ ಏನು ಕ್ರಾಪ್ ಬಂದ ತಕ್ಷಣ ನಾವು ಇದಕ್ಕೆ ಇದು ಮಾಡ್ತೇವಂದ್ರೆ ಯಾವುದು ನಿರ್ವಹಣೆ ಆಗೋದಿಲ್ಲ. ಮುಂಜೆ ಆಗತ್ತೆ ಮಾಡಬೇಕು, ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಪರ್ಕದಲ್ಲಿ ಇರ್ಬೋದು. ಅವರು ಇದ್ಮೇಲೆ ನಾವು ಅದಕ್ಕೆ ಏನು ಬಂದಿದೆ ಏನಿಲ್ಲ ಅನ್ನೋದು ಚರ್ಚೆ ಮಾಡಿ ಅವ್ರಿಗೆ ಮಾಹಿತಿ ಕೊಡಕ್ಕೆ ಬಯಸ್ತೀವಿ. ಒಳ್ಳೇದು, ಸಂತೋಷ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಬೆಳೆಗಳಲ್ಲಿ ಕೊಳೆ ರೋಗದ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣೆಯ ಕುರಿತು ಜೇಡ ತಾಲೂಕಿನ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಸಂತೋಷ್ ಎಖೇಳಿಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.

ಮುಂದೆ ಒಂದು ಜೋಗುಳದ ಹಾಡು. ಹಸರಂಗಿ ಹಲಗಡಗ ಕುಸಲಾದ ನಗ ಮುರುಗೆ, ಹಸರಂಗಿ ಹಲಗಡಗ ಕುಸಲಾದ ನಗ ಮುರುಗೆ, ಚಂದ ಮಾಡಿ ತಳಸಿದರ ಚಲು ಮಾಡಿ ಅಳತಾರ ಜೋ, ಚಂದ ಮಾಡಿ ತಳಸಿದರ ಚಲು ಮಾಡಿ ಅಳತಾರ ಜೋ, ಮಾಡಿ ತಳಸಿದರ ಚಲು ಮಾಡಿ ಅಳತಾರ ಜೋ, ಚಂದ ಮಾಡಿ ತೊಡಸಿದರ ಚಲು ಮಾಡಿ ಅಳತಾರ ಸೋ, ಹಸರಂಗಿ ಹಲಗಡಗ ಕುಸಲಾದ ನಗ ಮುರುಗೆ, ಹಸರಂಗಿ ಹಲಗಡಗ ಕುಸಲಾದ ನಗ ಮುರುಗೆ, ಚಂದ ಮಾಡಿ ತೊಡಸಿದರ ಚಂದ ಮಾಡಿ ಕಟ್ಟಿದರ ಚಲು ಮಾಡಿ ಅಳತಾರ ಜೋ,